ನಮಸ್ಕಾರ ರವೀಶ್. ನಮಸ್ಕಾರ ಎಲ್ಲರಿಗೂ. ನಮ್ಮ ಸಂಸ್ಥೆ ಮುಂದಿನ ಬೆಳವಣಿಗೆಗಳನ್ನ ಅಥವಾ ಯೋಜನೆಗಳನ್ನ ಹೇಳೋಕ್ಕಿಂತ ಮೊದಲು ಕಳೆದ ಒಂದು ವರ್ಷದಲ್ಲಿ ನಾವು ರೈತರಿಗೆ ಇನ್ನೂ ಹೆಚ್ಚಿನ ಯಾವ್ಯಾವ ಬೆನಿಫಿಟ್ ಗಳನ್ನ ಕೊಡ್ತಾ ಇದೀವಿ, ಯಾವ್ಯಾವ ಬೆನಿಫಿಟ್ ಅನ್ನ ಈ ವರ್ಷ ನಾವು ಸ್ಟಾರ್ಟ್ ಮಾಡಿದೀವಿ ಅನ್ನೋದನ್ನ ಮೊದಲು ಹೇಳಲಿಕ್ಕೆ ಬಯಸ್ತೇನೆ. ಫಸ್ಟ್ಗೆ ನಾವು ಒಂದು ಋಣಮುಕ್ತ ನದಿ ಅಂತೇಳಿ ಫಂಡ್ ನ ಕ್ರಿಯೇಟ್ ಮಾಡಿದೀವಿ. ಇಲ್ಲಿ ಯಾವ ಸಾಲಗಾರ ಸದಸ್ಯ ಮೈ ತಾಕ್ತಾನೋ ಅವನ ಕುಟುಂಬದವರಿಗೆ ನಂತರ ವ್ಯವಹಾರ ಮಾಡ್ಕೊ ಹೋಗ್ಲಿಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನಾವು ಈ ಫಂಡ್ ನಿಂದ 5 ಲಕ್ಷ ರೂಪಾಯಿವರೆಗೆ ಸಾಲವನ್ನ ಆ ಖಾತೆಗೆ ಮರುಭರಣ ಮಾಡಿಕೊಟ್ಟು ಆ ಮುಂದಿನ ಪೀಳಿಗೆಯ ರೈತರು ಸರಿಯಾಗಿ ವ್ಯವಹಾರ ಮಾಡಿಕೊಂಡು ಹೋಗುವಂತ ಒಂದು ನಿಟ್ಟಿನಲ್ಲಿ ಅವರಿಗೆ ಸಹಾಯ ಮಾಡುವುದಕ್ಕೆ ಈ ಒಂದು ನಿಧಿಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇನ್ನು ಈ ವರ್ಷ ನಾವು ಅಡಿಕೆಯನ್ನ ತೆಗೆದುಕೊಂಡು ಬರುವಂತವರಿಗೆ ಅವರು ಬೇರೆ ಗಾಡಿಗಳಲ್ಲಿ ಹೈರ್ ಮಾಡ್ಕೊಂಡು ತರ್ತಾರೆ, ಆ ಒಂದು ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಅನ್ನು ಕೂಡ ಪ್ರತಿ ಕ್ವಿಂಟ್ಲಿಗೆ ಇಂತಿಷ್ಟು ಅಂತೇಳಿ ಅವರ ಖಾತೆಗೆ ಜಮಾ ಮಾಡ್ತಾ ಇದ್ದೇವೆ. ನಂತರ ಇಲ್ಲಿ ಬಂದ ಮೇಲೆ ಆ ಅಡಿಕೆ ಇಳಿಸಲಿಕ್ಕೆ ರೈತರೇ ಕೊಡ್ತಾ ಇದ್ರು ಪ್ರತಿ ಚೀಲಕ್ಕೆ ಇಂತಿಷ್ಟು ಅಂತೇಳಿ ಹಮಾಲಿ ವೆಚ್ಚ, ಅದನ್ನು ಕೂಡ ನಾವು ಈ ವರ್ಷದಿಂದ ರೈತರ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಇನ್ನು ಹಸಿ ಅಡಿಕೆ ಟೆಂಡರ್ನಲ್ಲಿ ಈಗ ಕೂಲಿ ಕಾರ್ಮಿಕರ ಅಭಾವದಿಂದಾಗಿ ಅನೇಕ ರೈತರುಗಳಲ್ಲಿ ಒಂದು ಆತಂಕ ಹುಟ್ಟಿದೆ. ಈಗ ಅಡಿಕೆ ಸಂಸ್ಕರಣೆಯನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಕಳೆದ 2-3 ವರ್ಷದಿಂದ ಹಸಿ ಅಡಿಕೆ ಟೆಂಡರ್ ವ್ಯವಸ್ಥೆಯನ್ನೇ ಸ್ಟಾರ್ಟ್ ಮಾಡಿದೆ. ಈ ವ್ಯವಸ್ಥೆಯಲ್ಲಿ ಈ ವರ್ಷ ವೇಬ್ರಿಡ್ಜ್ ಅನ್ನ ಆಡ್ ಮಾಡಿ ವೇಬ್ರಿಡ್ಜ್ ಅಲ್ಲಿ ತೂಕ ಆಗುವಂತ ವೆಚ್ಚ ಏನಿದೆ ಅದನ್ನು ಕೂಡ ಸಂಘವೇ ಭರಿಸ್ತಾ ಇದೆ, ಮತ್ತೆ ಆ ಹಸಿ ಅಡಿಕೆಯನ್ನು ಇಳಿಸುವಂತ ಹಮಾಲಿ ವೆಚ್ಚವನ್ನು ಕೂಡ ಸಂಘವೇ ಭರಿಸ್ಬಿಟ್ಟು ಈ ಟ್ರಾನ್ಸ್ಪರೆಂಟ್ ರೀತಿಯಲ್ಲಿ ಟೆಂಡರ್ ವ್ಯವಸ್ಥೆಯನ್ನು ಮಾಡಿದೆ. ಮತ್ತೊಂದು ವಿಶೇಷತೆ ಅಂದ್ರೆ ಈ ವರ್ಷದಿಂದ ನಾವು ಅಡಿಕೆ ಕೊನೆಯ ಜಿಂಗಿನ ತೂಕವನ್ನ ನಾರ್ಮಲಿ ತೆಗಿತಾ ಇದ್ರು 1 ಕ್ವಿಂಟಲ್ಗೆ 10 ಕೆಜಿ ಅಂತೆ, ಅದನ್ನು ಕೂಡ ನಾವು ತೆಗೆದುಬಿಟ್ಟು ಈಗ ಜಿಂಗು ಗೂಡನೆ ತೂಕ ಕೊಟ್ಟು ಒಂದ್ಸಲ ತೂಕ ಆದ್ರೆ ಅದೇ ಫೈನಲ್ ತೂಕ ಆಗ್ತದೆ. ಇದರಿಂದ ರೈತರಿಗೂ ತುಂಬಾ ಕನ್ವೀನಿಯನ್ಸ್ ಆಗಿದೆ. ಈ ಒಂದು ವ್ಯವಸ್ಥೆ ಇನ್ನೂ ಹೆಚ್ಚಿನ ಪಾರದರ್ಶಕತೆಯನ್ನ ತೋರಲಿದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಈ ವರ್ಷ ನಾವು ಅನೇಕ ಮಳೆಗಾಲದ ಬಿದ್ದ ಅಡಿಕೆಯನ್ನು ಕೂಡ ನಾವು ಟೆಂಡರ್ ವ್ಯವಸ್ಥೆ ಮಾಡಿದ್ದೇವೆ. ಇಲ್ಲಾಂದ್ರೆ ಆ ಅಡಿಕೆ ಮಳೆಗಾಲದಲ್ಲಿ ನೀರಿಗೆ ತೊಯ್ದು ಹಾಳಾಗಿ ನಂತರ ಅದು ಒಣಸಿದ್ರೂ ಕೂಡ ಒಳಗಡೆ ಕಪ್ಪಾಗಿ ಪೌಡರ್ ಆಗ್ಬಿಡ್ತಿತ್ತು. ಅಂತ ಅಡಿಕೆಯನ್ನ ರೈತರು ಆರಿಸಿ ತಗೊಬಂದ್ರೆ ಅದನ್ನ ಟೆಂಡರ್ ಮಾಡುವಂತ ವ್ಯವಸ್ಥೆಯನ್ನ ಸ್ಟಾರ್ಟ್ ಮಾಡಿದ್ದೇವೆ. ಇನ್ನು ಈಗ ತೆಂಗಿನಕಾಯಿ ಇರ್ಬೋದು, ಬಾಳೆಕಾಯಿ ಇರ್ಬೋದು, ಈ ಹಸಿ ಕಾಳುಮೆಣಸು ಇರ್ಬೋದು, ಈ ಟೆಂಡರ್ಗಳನ್ನ ಕೂಡ ನಾವು ಈ ವರ್ಷ ಸ್ಟಾರ್ಟ್ ಮಾಡಿದ್ದೇವೆ. ತುಂಬಾ ಉತ್ತಮ ಪ್ರತಿಕ್ರಿಯೆ ಇದೆ. ರೈತರು ಬಯಸಿದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಇವನ್ನ ಕ್ಯಾಶ್ಯೂ ಟೆಂಡರ್ಗಳನ್ನ ಸ್ಟಾರ್ಟ್ ಮಾಡಿದ್ದೇವೆ. ಈ ವರ್ಷ ಕ್ಯಾಶ್ಯೂ ಪ್ರೊಸೆಸಿಂಗ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಒಂದು ಸಿಕ್ ಯೂನಿಟ್ ಅನ್ನ ಅಕ್ವೈರ್ ಮಾಡಿಕೊಂಡು ಕ್ಯಾಶ್ಯೂ ಪ್ರೊಸೆಸ್ ಇಂದಾಗಿ ನಾವು ಅಡಿಕೆ ಚಾನೆಲ್ ಅಲ್ಲೇ ಈ ಗೇರ್ ಬೀಜವನ್ನ ಮಾರ್ಕೆಟ್ ಮಾಡುವಂತಹ ವ್ಯವಸ್ಥೆಯನ್ನ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಗೇರ್ ಬೀಜದಲ್ಲಿ ಅದನ್ನ ವಿಂಗಡಣೆ ಮಾಡಿ ಅದರಲ್ಲಿ ವ್ಯಾಲ್ಯೂ ಅಡಿಷನ್ ಮಾಡಿ ಈಗ ಸಾಲ್ಟೆಡ್, ಪೆಪ್ಪರ್, ಮಸಾಲಾ ಕ್ಯಾಶ್ಯೂ ಇಂಥವುಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುವಂತಹ ಒಂದು ಯೋಜನೆಯನ್ನ ಹಾಕೊಂಡಿದ್ದೇವೆ. ಇನ್ನು ನಮ್ಮ ಸಂಸ್ಥೆಯಿಂದ ಈ ಎಕ್ಸ್ಪಾನ್ಷನ್ ಬಗ್ಗೆ ಮುಂದಿನ ಯೋಜನೆಗಳ ಬಗ್ಗೆ ಹೇಳಬೇಕು ಅಂದ್ರೆ ಮೊದಲನೇದಾಗಿ ಸೂಪರ್ ಮಾರ್ಕೆಟ್ ನಲ್ಲಿ ನಾವು ಈಗ ಸಿರ್ಸಿ, ಸಿದ್ದಾಪುರ್ ಎರಡು ಕಡೆ ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಮುಂಡಗೋಡು ಮತ್ತು ಯಲ್ಲಾಪುರದಲ್ಲಿ ಸಣ್ಣ ಪ್ರಮಾಣದಲ್ಲಿದೆ, ಅದು ದೊಡ್ಡ ಪ್ರಮಾಣಕ್ಕೆ ಮುಂದಿನ ಮಾರ್ಚ್ಗೆ ದೊಡ್ಡ ಮಾಲ್ ರೀತಿಯಲ್ಲೇ ಓಪನ್ ಆಗುತ್ತೆ. ಇದು ಬಿಟ್ಟು ಸುತ್ತಮುತ್ತಲಿನ ಅನೇಕ ಹಳ್ಳಿಗಳಿಂದ ಜನ ಬರ್ತಾ ಇದ್ದಾರೆ. ಸಿರ್ಸಿಯಲ್ಲಿ ನಮಗೆ ಪಾರ್ಕಿಂಗ್ ವ್ಯವಸ್ಥೆಗಾಗ್ಲಿ ಅಥವಾ ಈ ಜನಜಂಗುಳಿಗಾಗ್ಲಿ ಬಹಳ ಹೆಚ್ಚಾಗ್ತಾ ಇರೋದ್ರಿಂದ ನಾವೀಗ ಒಂದು ಹೊಸ ಮಾಡೆಲ್ ಅನ್ನ ಸ್ಟಾರ್ಟ್ ಮಾಡಿದ್ದೇವೆ, ಫ್ರಾಂಚೈಸ್ ಸ್ಟೋರ್ಸ್ ಅಂತೇಳಿ. ಇಲ್ಲಿ ಜಾಗ ಮತ್ತು ಬಿಲ್ಡಿಂಗು ಆಯಾ ಸೊಸೈಟಿನೋ ಅಥವಾ ಪ್ರೈವೇಟ್ ಪಾರ್ಟಿದೋ ಇರುತ್ತೆ. ನಾವು ಸಂಸ್ಥೆಯವರು ಇಂಟೀರಿಯರ್ ಮತ್ತು ಇತರ ವೆಚ್ಚಗಳನ್ನ ಮಾಡ್ತೇವೆ, ಸ್ಟಾಕ್ ಅನ್ನ ಹಾಕ್ತೇವೆ, ಅಲ್ಲಿ ಸ್ಟಾಫ್ ಕೂಡ ನಾವೇ ಇಟ್ಟು ಅದನ್ನ ನಡೆಸಿಕೊಡ್ತೀವಿ. ಒಂದು 10 ವರ್ಷದ ಅಗ್ರಿಮೆಂಟ್ ನಲ್ಲಿ 2 ವರ್ಷ ನಾವೇ ನಡೆಸಿಕೊಟ್ಬಿಟ್ಟು ನಂತರ ಆ ಫ್ರಾಂಚೈಸ್ ಓನರ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಸಂಸ್ಥೆ ನಂತರದಲ್ಲಿ ಕೇವಲ 1% ಆಫ್ ದಿ ಸೇಲ್ಸ್ ಅನ್ನ ರಾಯಲ್ಟಿ ಅಂತೇಳಿ ಚಾರ್ಜ್ ಮಾಡುತ್ತೆ. ಇದರಲ್ಲಿ ಬಿಸ್ನೆಸ್ ನ ಎಲ್ಲಾ ಅಂಗಗಳು ನಮ್ಮ ಕಂಟ್ರೋಲ್ ನಲ್ಲಿ ಇರುತ್ತೆ, ನಾವು ಅದನ್ನ ನಡೆಸಿಕೊಂಡು ಹೋಗ್ತೀವಿ. ಈ ರೀತಿಯಲ್ಲಿ ನಾವು ಈಗಾಗಲೇ ಹುಲೇಕಲ್, ಸಾಲ್ಕಣಿ, ಕೊರ್ಲಕೈ, ಬಾಡ, ಕುಮಟಾದ ಹತ್ರ, ದಾಸನಕೊಪ್ಪ ಈ ಸ್ಥಳಗಳಲ್ಲಿ ಈಗಾಗಲೇ ಫ್ರಾಂಚೈಸಿ ಸ್ಟೋರ್ಗಳನ್ನು ತೆರೆದಿದ್ದೇವೆ. ಚೆನ್ನಾಗಿ ಉತ್ತಮ ಪ್ರತಿಕ್ರಿಯೆ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಸಾಗರದ ನಿಸ್ರಾಣಿ ಅನ್ನುವಂತ ಪ್ಲೇಸು, ಕೊರ್ಲಕಟ್ಟಾದಲ್ಲಿ, ಹಲಿಯಾಳದಲ್ಲಿ, ಅಂಡಗಿಯಲ್ಲಿ, ಬೆಡಸಗಾವದಲ್ಲಿ ಕೂಡ ಈ ಫ್ರಾಂಚೈಸಿ ಸ್ಟೋರ್ ಅನ್ನು ಮಾಡಲಿಕ್ಕೆ ತಯಾರಿ ನಡೆಸಿದ್ದೇವೆ. ಇನ್ನು ಈಗ ನಮ್ಮಲ್ಲಿ ಹೆಚ್ಚು ಹೆಚ್ಚು ಸ್ಟೋರ್ಗಳಾದಂಗೆ ಈಗ ಪದ್ಧತಿ ಏನಿದೆ ಅಂದ್ರೆ ಪ್ರತಿಯೊಂದು ಸ್ಟೋರ್ನಲ್ಲೂ ಅವರವರೇ ಪರ್ಚೇಸ್ ಮಾಡ್ತಾರೆ, ಅವರೇ ಅಲ್ಲಿ ಸ್ಟಾಕ್ ಇಟ್ಟುಕೊಂಡು ಆ ಸ್ಟೋರ್ ಅನ್ನ ಮ್ಯಾನೇಜ್ ಮಾಡ್ತಾರೆ. ಇದು ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಇನ್ನೊಂದು ಜಾಗವನ್ನ ಬನವಾಸಿ ರೋಡ್ ಅಲ್ಲಿ ಖರೀದಿ ಮಾಡಿದ್ದೇವೆ. ಅಲ್ಲಿ ಸೆಂಟ್ರಲೈಸ್ಡ್ ವೇರ್ ಹೌಸಿಂಗ್ ಮತ್ತು ಲಾಜಿಸ್ಟಿಕ್ ಸಿಸ್ಟಮ್ ಅನ್ನ ಹಾಕಬೇಕು ಅಂತೇಳಿ ಒಂದು ಕಂಪ್ಯೂಟರೈಸ್ಡ್ ವಿಧಾನವನ್ನ ನಾವು ಈಗ ಇನ್ವೆಸ್ಟ್ ಮಾಡ್ತಾ ಇದ್ದೇವೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಸೆಂಟ್ರಲೈಸ್ ಆಗಿ ಎಲ್ಲಾ ಸ್ಟೋರ್ ಗಳಿಗೆ ಪರ್ಚೇಸ್ ಅನ್ನ ಒಬ್ರು ಮಾಡ್ತಾರೆ. ಅವರು ಅಲ್ಲಿಂದ ಸ್ಟೋರ್ಗಳಿಗೆ ಪ್ರತಿ ದಿನದಲ್ಲಿ ಯಾವ್ಯಾವ ಐಟಮ್ ಖಾಲಿ ಆಗಿದೆ ಅಂತೇಳಿ ಪ್ರತಿ ಸ್ಟೋರ್ಗೆ ಡಿಸ್ಪ್ಯಾಚ್ ಮಾಡಿಸ್ತಾರೆ. ಇದರಿಂದಾಗಿ ಏನಾಗುತ್ತೆ, 10 ಸ್ಟೋರ್ಗಳಲ್ಲಿ ಸ್ಟಾಕ್ ಗಳನ್ನು ಮಾಡೋ ಬದಲು ಒಂದೇ ಸ್ಟೋರ್ ಸೆಂಟ್ರಲೈಸ್ಡ್ ಆಗಿ ಸ್ಟಾಕ್ ಮಾಡುವಂತ ವ್ಯವಸ್ಥೆ ಜಾರಿಗೆ ಬರುತ್ತದೆ. ಇದರಿಂದ ನಮಗೆ ಒಂದು ಕಂಪ್ಯೂಟರೈಸ್ಡ್ ಆಗಿ ಯಾವ ಸ್ಟೋರ್ ಅಲ್ಲಿ ಯಾವ್ದು ಖಾಲಿ ಆಗಿದೆ, ಯಾವ ರ್ಯಾಕ್ ಅಲ್ಲಿ ಕಡಿಮೆ ಸ್ಟಾಕ್ ಇದೆ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಸ್ಟಾಕ್ ಅನ್ನ ಇನ್ ಟೈಮ್ ಅಲ್ಲಿ ಕಳಿಸಿಕೊಟ್ಟು ಗ್ರಾಹಕರಿಗೆ ಸೇವೆ ಸಲ್ಲಿಸುವಂತ ಒಂದು ಪ್ರಯೋಜನ ಬರುತ್ತೆ. ಸಂಸ್ಥೆಗೆ ಏನಾಗುತ್ತೆ ಅಂದ್ರೆ 10 ಕಡೆ ಸ್ಟಾಕ್ ಇಡೋ ಬದಲು ಒಂದೇ ಕಡೆ ಇಡೋದ್ರಿಂದ ಇನ್ವೆಸ್ಟ್ಮೆಂಟ್ ಬಹಳ ಕಡಿಮೆ ಆಗುತ್ತೆ. ಇದಕ್ಕೆ ತಂತ್ರಾಂಶ ಕೂಡ ನಾವು ಹೊಸದಾಗಿ ಡೆವಲಪ್ ಮಾಡಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇದು ಜಾರಿಗೆ ಬರುತ್ತೆ. ಇನ್ನು ಹೊಸ ಉದ್ಯೋಗ ಅಥವಾ ಉದ್ದಿಮೆಗಳ ವಿಸ್ತಾರದ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಈಗ ಪೆಟ್ರೋಲ್ ಬಂಕ್ ಅನ್ನ ಮಾಡಬೇಕು ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಪೆಟ್ರೋಲ್ ಬಂಕ್ ಅಂದ್ರೆ ಇದು ಕೇವಲ ಪೆಟ್ರೋಲ್ ಮತ್ತು ಡೀಸೆಲ್ ಮಾತ್ರ ಕೊಡುವಂತದ್ದಲ್ಲ, ಇಲ್ಲಿ ಮುಂದಿನ ದಿನಗಳಲ್ಲಿ ಈ ಎಲೆಕ್ಟ್ರಿಕ್ ವಾಹನಗಳು ಬರುವಂತದ್ದಿದೆ, ಅದಕ್ಕೆ ಚಾರ್ಜಿಂಗ್ ಸ್ಟೇಷನ್ ಇರಬಹುದು ಅಥವಾ ಈಗ CNG ಗ್ಯಾಸ್ ಅನ್ನ ಫಿಲ್ ಮಾಡುವಂತದ್ದಿರಬಹುದು, ಅದನ್ನು ಕೂಡ ನಾವು ಅಲ್ಲಿ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. ಇನ್ನು ಇಲೆಕ್ಟ್ರಿಕ್ ವೆಹಿಕಲ್ ಗಳ ಸೇಲ್ಸ್ ಮಾಡೋದು, ಈ 2-wheeler ಇರಬಹುದು ಅಥವಾ ಇಂತಹದ್ದು 4-wheeler ಇರಬಹುದು, ಇಂತವುಗಳನ್ನ ಸೇಲ್ಸ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅಂತೇಳಿ ಯೋಜನೆ ಹಾಕೊಂಡಿದ್ದೀವಿ. ಇನ್ನು ನಮ್ಮ ಪೂರ್ವ ಭಾಗದ ರೈತರಲ್ಲಿ ಅನೇಕರು ಟ್ರ್ಯಾಕ್ಟರ್ ಗಳನ್ನ ಖರೀದಿ ಮಾಡ್ತಾರೆ ಈ ಹೊಲವನ್ನು ಕೆಲಸ ಮಾಡಲಿಕ್ಕೆ. ಹಾಗಾಗಿ ಟ್ರ್ಯಾಕ್ಟರ್ ಮತ್ತು ಅದರ ಸರ್ವಿಸ್ ಮತ್ತು ಸ್ಪೇರ್ಸ್ ಗಳನ್ನು ಇಡುವಂತಹ ವ್ಯವಸ್ಥೆ ಮಾಡಬೇಕು ಅನ್ನುವಂತ ಯೋಜನೆ ಇದೆ. ಇನ್ನು ನಮ್ಮ ರೈತರು ಮತ್ತು ನಮ್ಮ ಗ್ರಾಹಕರು ಅನೇಕರು ಹಳೆ ವೆಹಿಕಲ್ ಅನ್ನ ಕೊಡ್ಲಿಕ್ಕೆ ನೋಡ್ತಾರೆ, ಹೊಸ ವೆಹಿಕಲ್ ತಗೊಳ್ಳಿಕ್ಕೆ ಅಂತ ಹಳೆ ವೆಹಿಕಲ್ ಗಳನ್ನ ಕೊಟ್ಟು ಹೊಸ ವೆಹಿಕಲ್ ಗಳನ್ನ ತೆಗೆದುಕೊಳ್ಳುವಂತ ಒಂದು ಪ್ಲಾಟ್ಫಾರ್ಮ್ ಅನ್ನು ಕೂಡ ನಾವು ಮಾಡುವ ಉದ್ದೇಶ ಇದೆ. ಇನ್ನು ನಾವು ಕಳೆದ ವರ್ಷದಿಂದ ಈ ಶುಂಠಿ ಪ್ರೊಸೆಸಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ವಿ, ಅದು ಸ್ವಲ್ಪ ಮಟ್ಟಿಗೆ ನಮಗೆ ಲಾಸ್ ಆಯ್ತು. ಆದರೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಕಡೆ ನಾವು ಜಾಗ ತಗೊಂಡು ಅಲ್ಲಿ ಈ ಶುಂಠಿಯನ್ನ ವಾಷಿಂಗ್ ಮಾಡೋದು, ಡ್ರೈಯಿಂಗ್ ಮಾಡೋದು, ಗ್ರೇಡಿಂಗ್ ಮಾಡೋದು, ಇಂತಹ ಎಲ್ಲಾ ವ್ಯವಸ್ಥೆಗಳನ್ನ ನಾವು ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಂಡು ಅದನ್ನ ರೈತರಿಗೆ ಪ್ರಯೋಜನ ಬರುವಂತೆ ಟ್ರಾನ್ಸ್ಪರೆಂಟ್ ಆಗಿ ಮಾರ್ಕೆಟ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮುಂದಿನ ದಿನಗಳಲ್ಲಿ ಮಾಡಲಿದ್ದೇವೆ. ಇದಲ್ಲದೆ ನಮ್ಮ ಸಂಸ್ಥೆ ವತಿಯಿಂದ, ಯಾಕೆಂದ್ರೆ ನಮ್ಮಲ್ಲಿ ಈಗ ಆಲ್ರೆಡಿ ಸೂಪರ್ ಮಾರ್ಕೆಟ್ ಸ್ಟೋರ್ಗಳು ಬಹಳಷ್ಟು ಇವೆ, ಹಾಗಾಗಿ ಈ ವೆಜಿಟೇಬಲ್ಸ್ ಮತ್ತು ಫ್ರೂಟ್ ಗಳನ್ನ ನಾವೇ ಬೆಳೆದು ಒಂದು ಮಾಡೆಲ್ ತೋಟವನ್ನ ಮಾಡಬೇಕು ಅಂತಿದೆ. ಅಲ್ಲಿ ಈ ಪಾಲಿ ಹೌಸ್ ಇರಬಹುದು ಅಥವಾ ನರ್ಸರಿ ಗಿಡಗಳು ಇರಬಹುದು, ಇಂಥವುಗಳನ್ನ ನಾವೇ ಮಾಡಿ ರೈತರಿಗೆ ರೀಸನೇಬಲ್ ರೇಟ್ ಅಲ್ಲಿ ಕೊಡಬೇಕು, ಮತ್ತೆ ವೆಜಿಟೇಬಲ್ಸ್ ಫ್ರೂಟ್ ಅನ್ನ ನಾವೇ ಬೆಳೆದು ಅದನ್ನ ರೈತರಿಗೆ ಕೊಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಾವು ಯೋಜನೆ ಹಾಕೊಂಡಿದ್ದೇವೆ. ಇನ್ನು ಫೆನ್ಸಿಂಗ್ ಮಟೀರಿಯಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು, ಅಥವಾ ಈಗ ನಾವು ಕೆಲವು ಕಡೆ ಈಗಾಗಲೇ ಲ್ಯಾಂಡ್ ಅನ್ನು ಕೂಡ ಖರೀದಿ ಮಾಡಿದ್ದೇವೆ. ಫಾರ್ ಎಕ್ಸಾಂಪಲ್ ನಾವು ಬನವಾಸಿಯಲ್ಲಿ ಖರೀದಿ ಮಾಡಿದ್ದೇವೆ, ಕಾನ್ಸೂರಲ್ಲಿ ಖರೀದಿ ಮಾಡಿದ್ದೇವೆ, ವಡಗೇರಿಯಲ್ಲಿ ಮಾಡಿದ್ದೇವೆ, ಕುಮಟಾ ಮಾಡಿದ್ದೇವೆ, ಮುಂಡಗೋಡಲ್ಲಿ ಮಾಡಿದ್ದೇವೆ. ಇಲ್ಲೆಲ್ಲ ನಮ್ಮ ಬ್ರಾಂಚ್ಗಳು ಮುಂದಿನ ದಿನಗಳಲ್ಲಿ ಬರುತ್ತೆ. ಅದು ನಮ್ದು ಇನ್ವೆಸ್ಟ್ಮೆಂಟ್ ಅನ್ನ ನೋಡ್ಕೊಂಡ್ಬಿಟ್ಟು ಹಂತ ಹಂತವಾಗಿ 4-5 ವರ್ಷದಲ್ಲಿ ಈ ಲ್ಯಾಂಡ್ಗಳನ್ನ ಡೆವಲಪ್ ಮಾಡಿ ಅಲ್ಲಿಯ ರೈತರಿಗೆ ಇದೇ ವ್ಯವಸ್ಥೆ, ಶಿರಸಿ ಸಿದ್ದಾಪುರ ಯಲ್ಲಾಪುರದಲ್ಲಿ ಏನ್ ಸಿಗ್ತಾ ಇದೆಯೋ ಇದೇ ವ್ಯವಸ್ಥೆಯನ್ನ ಮುಂದಿನ ದಿನಗಳಲ್ಲಿ ಮಾಡಿಕೊಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಯೋಜನೆಯನ್ನ ಹಾಕಿಕೊಂಡಿದ್ದೇವೆ. ಮತ್ತೆ ಈಗ ನಾವು ಶಿರಸಿಯಲ್ಲಿ ಪಂಚವಟಿ ಎದುರಿಗೆ ಒಂದು ಲ್ಯಾಂಡ್ ಅನ್ನ ನಾವು ಲೀಸ್ ಮೇಲೆ ಪಡ್ಕೊಂಡಿದೀವಿ ಗವರ್ಮೆಂಟ್ ಇಂದ. ಅಲ್ಲಿ ಆ ಒಂದು ಆಯುರ್ವೇದಿಕ್ ಆಸ್ಪತ್ರೆಯನ್ನು ಕೂಡ ಮಾಡಬೇಕು ಅನ್ನುವಂತ ಒಂದು ಯೋಜನೆ ಇದೆ ನಮಗೆ. ಆಯುರ್ವೇದ ಆಸ್ಪತ್ರೆ ಸಂಗಡ ನ್ಯಾಚುರೋಪತಿ ಮತ್ತೆ ಓಲ್ಡ್ ಏಜ್ ಹೋಮ್, ಈಗ ವೃದ್ಧಾಶ್ರಮ ಟೈಪ್ ಅಲ್ಲಿ ಅಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಈ ಭಾಗದ ಜನರಿಗೆ ಪರಿಚಯಿಸಲಿದ್ದೇವೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಈ ಸರಿ ಅಡಿಕೆ ಸಾಕಷ್ಟು ಪ್ರಮಾಣದಲ್ಲಿ ಬಂತು ಮತ್ತೆ ಸಾಕಷ್ಟು ಬೆಲೆ ಕೂಡ ಸಿಕ್ತು, ಅದರ ಬಗ್ಗೆ ಸ್ವಲ್ಪ. ಈಗ ರೈತರಿಗೆ ಒಂದು, ಅದರಲ್ಲೂ ಅಡಿಕೆ ಬೆಳೆಗಾರರಿಗೆ ಇದೊಂದು ಸುವರ್ಣ ಕಾಲ ಅಂತೇಳಿ ಹೇಳ್ಬೋದು. ಯಾಕೆಂದ್ರೆ 2014 ಅಡಿಕೆ ದರ ಪ್ರತಿ ವರ್ಷ ಆಲ್ಮೋಸ್ಟ್ ಏರ್ತಾ ಇದೆ, 5,000-10,000. ಮತ್ತೆ ಈಗ ಅಡಿಕೆ ಬರುವ ಪ್ರಮಾಣ ಹೆಚ್ಚಾಗ್ತಾ ಇದ್ರೂ ಕೂಡ ಅದರ ಕನ್ಸಂಪ್ಷನ್ ಜಾಸ್ತಿ ಇರೋದ್ರಿಂದ, ಮತ್ತೆ ಇಂಪೋರ್ಟ್ ಕೂಡ ಈಗ ಬರ್ತಾ ಇಲ್ಲ. ಈಗ ನೇಪಾಳ ಇರಬಹುದು ಅಥವಾ ಶ್ರೀಲಂಕಾ ಇರಬಹುದು, ಸಾರ್ಕ್ ಅಥವಾ ಸಾಫ್ಟಾ ಒಪ್ಪಂದದಲ್ಲಿ ಏನು ಮಿಸ್ಯೂಸ್ ಆಗ್ತಿತ್ತು, ಆ ದೇಶಗಳು ಈಗ ಇಂಡೋನೇಷ್ಯಾ, ಮಲೇಷ್ಯಾ, ಥೈಲೆಂಡ್ ಗಳಿಂದ ಅಡಿಕೆಯನ್ನ ಆಮದು ಮಾಡಿಕೊಂಡು ಇಂಡಿಯಾಕ್ಕೆ ಏನು ಸ್ಮಗ್ಲ್ ಆಗ್ತಿತ್ತು, ಆ ದೇಶಗಳು ಈಗ ಅಡಿಕೆಯನ್ನು ಇಂಪೋರ್ಟ್ ಮಾಡೋದನ್ನೇ ಬ್ಯಾನ್ ಮಾಡೋದ್ರಿಂದ ಈಗ ನಮಗೆ ಕಳೆದ 1 ವರ್ಷದಿಂದ ಇಂಪೋರ್ಟಿನ ತೊಂದರೆ ಇಲ್ಲ. ಹಾಗಾಗಿ ಅಡಿಕೆ ದರ ಸ್ಥಿರವಾಗಿ ಇದೆ, ಮತ್ತೆ ಪ್ರತಿ ವರ್ಷ ಹೆಚ್ಚಳ ಆಗ್ತಾ ಇದೆ. ಈಗ ಅಡಿಕೆ ಒಂದು ವೇಳೆ ಈ ಇಂಪೋರ್ಟಿನ ಪ್ರಾಬ್ಲಮ್ ಇರಲಿಲ್ಲ ಅಂದ್ರೆ ಮುಂದಿನ 4 ವರ್ಷದಲ್ಲಿ ಅಡಿಕೆ ದರ ಈಗಿರುವ 50,000 1,00,000 ಹೋದ್ರೂ ಆಶ್ಚರ್ಯ ಇಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ಯಾಂಡಮಿಕ್ ಪೀರಿಯಡ್ ಹೇಗೆ ಎದುರಿಸಿದ್ರು? ಹಾ, ಪ್ಯಾಂಡಮಿಕ್ ಏನ್ ಕೊರೋನಾ ಕಳೆದ 2 ವರ್ಷದಿಂದ ನಮಗೆ ತೊಂದರೆ ಕೊಡ್ತಾ ಇದೆಯೋ, ರೈತರ ಕೆಲವು ಆಸ್ಪತ್ರೆಗೆ ಹೋದ್ರು, ಇಂತಹ ಒಂದು ಅನೇಕ ವೆಚ್ಚಗಳನ್ನು ಕೂಡ ನಾವು ಭರಿಸಿದ್ದೇವೆ. ಯಾಕೆಂದ್ರೆ ನಮ್ಮಲ್ಲಿ ರೈತ ರಕ್ಷಾ ಕವಚ ಅಂತೇಳಿ ಒಂದು ನಿಧಿ ಇದೆ, ಅದರಲ್ಲಿ ನಾವು 1,00,000 ಎಲ್ಲಾ ರೈತರಿಗೂ ಅವರ ಕುಟುಂಬಸ್ಥರಿಗೂ ಕೂಡ ಅದನ್ನ ರೀಇಂಬರ್ಸ್ ಮಾಡುವಂತ ಒಂದು ಪದ್ಧತಿ ಇದೆ. ಈ ಟೈಮಲ್ಲಿ ನಾವು ರೈತರಿಗೆ ಒಂದು ಹೋಮ್ ಡೆಲಿವರಿ ಮಾಡಿದ್ವಿ. ಅವರಿಗೆ ಬೇಕಾಗುವಂತ ದಿನಸಿ ವಸ್ತುಗಳು ಇರಬಹುದು ಅಥವಾ ಕೃಷಿ ಸಾಮಗ್ರಿಗಳು ಇರಬಹುದು, ಹಳ್ಳಿ ಸೊಸೈಟಿ ಮೂಲಕ ಪ್ಯಾಕ್ಸ್ಗಳು ಏನಿರ್ತಾವ ಅವ್ರ ಮೂಲಕ ಕೂಡ ಸಪ್ಲೈ ಮಾಡಿದೀವಿ. ನಂತರದಲ್ಲಿ ಈಗ ಅಡಿಕೆ ಟೆಂಡರ್ ಇಲ್ದೋದ ಟೈಮಲ್ಲಿ ನಾವು ನೇರ ಖರೀದಿಯನ್ನು ಮಾಡಿ ಕೂಡ ರೈತರಿಗೆ ಹೆಲ್ಪ್ ಮಾಡಿದೀವಿ. ನಂತರ ದಿನಗಳಲ್ಲಿ ಅಡಿಕೆ ದರ ಹೆಚ್ಚಾಯ್ತು. ಒಂದು ಅಂಶ ಇಲ್ಲಿ ಹೇಳಬೇಕು ಅಂದ್ರೆ, ಈ ಕೊರೋನಾ ಕಾಲದಲ್ಲಿ ಕೂಡ ಅಡಿಕೆ ದರ ಹೆಚ್ಚಾಗಿದ್ದು ಯಾಕೆ ಅಂದ್ರೆ, ಈ ಜನರು ಮನೆಯಲ್ಲೇ ಇರಬೇಕಿದ್ರೆ ಅವರಿಗೆ ಹೆಚ್ಚು ಕನ್ಸಂಪ್ಷನ್ ಆಯ್ತು, ಅವರು ತಿನ್ನೋದನ್ನ ಹೆಚ್ಚು ಮಾಡಿದ್ರು, ಈ ದರ ಕೂಡ ಇಂಪ್ರೂವ್ ಆಯ್ತು. ಯಾಕೆಂದ್ರೆ ಶಾರ್ಟ್ ಸಪ್ಲೈ ಇತ್ತು. ಹಾಗಾಗಿ ಪ್ಯಾಂಡಮಿಕ್ ಅಲ್ಲಿ ಆ ಟೈಮಲ್ಲಿ ಲಾಕ್ಡೌನ್ ಆದಾಗ ಮಾತ್ರ ನಮಗೆ ಅಫೆಕ್ಟ್ ಆಗಿದೆ, ಬಿಟ್ರೆ ಉಳಿದ ಟೈಮ್ನಲ್ಲಿ ನಮ್ಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಿಲ್ಲ, ಮತ್ತೆ ರೈತರಿಗೂ ತೊಂದರೆ ಆಗ್ಲಿಕ್ಕೆ ಬಿಡ್ಲಿಲ್ಲ ಅಂತೇಳಿ ನಾವು ಹೇಳಿಕ್ ಬಯಸ್ತೇವೆ. ಈ ಕಾರ್ಯಕ್ರಮ ರಾಜ್ಯದ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ, ಇಂತ ಒಂದು ಸಂಸ್ಥೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಮತ್ತೆ 4 ಜನಗಳನ್ನ ಬೆಳೆಸಿದೆ, ಇಲ್ಲಿ ಬರಬೇಕು ನೋಡಬೇಕು ಅಂತೇಳಿ ಆಸೆ ಪಡ್ತಿರ್ತಾರೆ, ಏನ್ ಹೇಳ್ತೀರಿ ಅವ್ರಿಗೆ? ಖಂಡಿತ, ಈಗ ನಮ್ಮಲ್ಲಿ ಅನೇಕ ಕೋಆಪರೇಟಿವ್ಗಳಿಂದ ಅವರ ಡೈರೆಕ್ಟರ್ಗಳು ಇರಬಹುದು ಅಥವಾ ಸ್ಟಾಫ್ ಇರಬಹುದು ಅಥವಾ ಅವರ ಮೆಂಬರ್ಗಳಿರ್ಬೋದು, ಅನೇಕ ಜನ ಇಲ್ಲಿ ಬಂದು ಈ ವ್ಯವಸ್ಥೆಯನ್ನು ನೋಡ್ಕೊಂಡು ಹೋಗ್ತಾರೆ. ಬಟ್ ಅವರು ಪ್ರತಿಕ್ರಿಯೆ ಮಾಡೋದೇನು ಅಂದ್ರೆ, ಬಹಳ ಚೆನ್ನಾಗಿ ಮಾಡಿದ್ರಿ, ನಮ್ಗೆ ಯಾವ ರೀತಿ ಅದನ್ನ ನಮ್ಮ ನಮ್ಮ ಊರುಗಳಲ್ಲಿ ಮಾಡಬೇಕು ಅಂತೇಳಿ ಗೊತ್ತಾಗೋದಿಲ್ಲ ಅನ್ನುವಂತ ಒಂದು ಅಳಲನ್ನ ಹೇಳ್ತಾರೆ. ಅದಕ್ಕೆ ನಾವು ಇವನ್ ಎಷ್ಟೋ ಕಡೆಗಳಲ್ಲಿ ನಾವು ಚರ್ಚೆ ಮಾಡಿಬಿಟ್ಟು ಅವರಿಗೆ ಬೇಕಾದಂತ ಮೂಲಭೂತ ಏನು ಐಡಿಯಾಗಳಿರ್ಬೋದು ಅಥವಾ ಅದನ್ನ ಯಾವ ರೀತಿ ಹೋಗ್ಬೋದು, ಯಾವ ರೀತಿ ಮಾಡಬಹುದು, ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ಅವರಿಗೆ ಹೇಳ್ಕೊಟ್ಟಿದ್ದೆ. ಈವನ್ ಅವರ ಸ್ಟಾಫ್ ಕೂಡ ಬಂದ್ರೆ ಇಲ್ಲಿ ನಾವು ಟ್ರೈನ್ ಮಾಡಿಕೊಟ್ಟಿದ್ದು ಕೂಡ ಇದೆ. ಹಾಗಾಗಿ ನಾವು ಒಂದು ಕೋಆಪರೇಟಿವ್ ಆಗಿ ಮತ್ತೊಂದು ಕೋಆಪರೇಟಿವ್ ವ್ಯವಸ್ಥೆಗೆ ಹೆಲ್ಪ್ ಮಾಡೋದು ನಮ್ಮ ಧರ್ಮ ಅಂತೇಳಿ ಇದನ್ನ ನಾವು ಮಾಡ್ತಾ ಇದ್ದೇವೆ. ಮತ್ತೆ ಅನೇಕರು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಅದಕ್ಕೆ ನಾವು ಸೂಕ್ತ ವ್ಯವಸ್ಥೆಯನ್ನು ಕೂಡ ಎಕ್ಸ್ಪ್ಲೇನ್ ಮಾಡುವಂತ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದೇವೆ. ಇನ್ನು ನಮ್ಮ ಸಂಸ್ಥೆ ವತಿಯಿಂದ ಸದಸ್ಯರಿಗಿರ್ಬೋದು, ಗ್ರಾಹಕರಿಗಿರ್ಬೋದು ಅಥವಾ ಯಾವುದೇ ರೈತನಿಗಿರ್ಬೋದು, ನಾವು ಹೇಳೋದು ಒಂದೇ ಅಂದ್ರೆ, ನಮ್ಮ ಸಂಸ್ಥೆಯನ್ನ ಗಟ್ಟಿ ಮಾಡಿದ್ರೆ, ಸಂಸ್ಥೆಯನ್ನ ನಿಷ್ಠೆಯಿಂದ ವ್ಯವಹರಿಸಿದ್ರೆ, ಆ ಸಂಸ್ಥೆ ನಿಮ್ಗೆ ಏನೆಲ್ಲ ಮಾಡಬಹುದು, ಯಾವ ರೀತಿ ನಿಮ್ಗೆ ಕಷ್ಟಕಾಲದಲ್ಲಿ ಸಪೋರ್ಟ್ ಕೊಡುತ್ತೆ ಅನ್ನೋದನ್ನ ನಮ್ಮಲ್ಲಿ ನೋಡಬಹುದು. ಅದೇ ರೀತಿ ನಮ್ಮ ರೈತ ಬಾಂಧವರು ಕೂಡ ಸರಿಯಾಗಿ ವ್ಯವಹರಿಸಿ ನಮ್ಮ ಸಂಸ್ಥೆ ಅನ್ನುವಂತ ಅಭಿಮಾನದಲ್ಲಿ ಬಂದು ನಮ್ಗೆ ಸಲಹೆ ಸೂಚನೆಯನ್ನ ಅನೇಕ ಕಡೆ ನೀಡ್ತಾರೆ. ಅವುಗಳನ್ನ ನಾವು ಚಾಚು ತಪ್ಪದೆ ಯಾವುದು ನಮ್ಮ ರೈತರಿಗೆ ಬೆನಿಫಿಟ್ ಇದೆಯೋ ಅಂತ ಅವುಗಳನ್ನ ಇಮಿಡಿಯೇಟ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಸಂಸ್ಥೆ ರೈತರಿಗೆ ಅವರ ಬೆನ್ನಿಗೆ ಸದಾ ಇದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ರವೀಶ್, ತಾವು ಈ TSS ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕರಾಗಿ ಅನೇಕ ವಿಷಯಗಳನ್ನು ಮುಂದಿನ ಯೋಜನೆಗಳನ್ನು ಕುರಿತು ನಮ್ಮ ಜೊತೆ ಹಂಚಿಕೊಂಡ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. TSS ಸಂಸ್ಥೆಯು ರೈತರಿಗಾಗಿ ಹಮ್ಮಿಕೊಳ್ಳಲಿರುವ ಹೊಸ ಯೋಜನೆಗಳ ಕುರಿತು TSS ಪ್ರಧಾನ ವ್ಯವಸ್ಥಾಪಕರಾದ ರವೀಶ್ ಹೆಗಡೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HP ರಾಮಡ್ಗಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग. पहली वाली बात कहाँ, परंतु सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ರೈತ ಬಾಂಧವರೇ, ನಮ್ಮ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ತೋಟಗಾರಿಕೆ ಮತ್ತು ತರಕಾರಿ ಬೇಸಾಯ ಕುರಿತು

ಉಪ ಅಂದ್ರೆ ಉಪ್ರ ಆಗ್ತದೆ ಜಾಸ್ತಿ, ನೀರು ಡ್ರೈ ಒಳಗೆ ಡ್ರೈ ಆಗ್ತದೆ, ಆಗುದಿಲ್ಲ. ಮಾಡಬಾರ್ದು, ಯಾರು ಮಾಡಬಾರ್ದು, ಯಾರು ಮಾಡಬಾರ್ದು ಅಂತಿಲ್ಲ. ಕೆಳಗಿನ ಜಾಗ ಇದ್ದವ್ರು ಮಾಡಬಹುದು, ಮೇಲ್ಗಡೆ ಇದ್ದವ್ರಿಗೆ ನಾವು ಮೇಲ್ಗಡೆ ಜಾಗ ನಮ್ದು, ಇಲ್ಲಿ ಕೆಳಗಡೆ ಇರುತ್ತೆ ನೀರು, ಕೆಳಗೆ ಮೇಲೆ ಅಂತ ಇರ್ತದೆ. ಜಾಸ್ತಿ ಡೀಪು ಇರ್ತದೆ, ಸ್ವಲ್ಪ ಮೇಲೂ ಇರ್ತದೆ. ಅಷ್ಟು ತೆಂಗು ಹಾಕ್ಲಿಕ್ಕೆ ಕಾರಣ ಏನು? ಬಹಳ ಸಮೀಪ ಸಮೀಪ ಹಾಕಿರಿ ಇಲ್ಲ, ಅದು ಅದನ್ನ ಬೇರೆ ಮಾಡೋದುಂಟು ಸ್ವಲ್ಪ, ಅಂದ್ರೆ ಕಿತ್ತು ಬೇರೆ ಕಡೆ ನೆಡೋದುಂಟು. ಅಂದ್ರೆ ಸ್ವಲ್ಪ ಅದು ಜಾಗದಕ್ಕೆ ಕಂಜೆಸ್ಟ್ ಆಗಿದೆ ಅಷ್ಟೇ. ಈಗ ಒಂಥರ ಸಸಿ ಬೆಳೆಸ್ದಂಗೆ ಬೆಳೆಸ್ತಾ ಇದ್ದೀನಿ. ಹಾಂ, ಬೆಳೆಸಿದ್ದೇನೆ ತುರ್ತ. ಹ್ಮ್, ಮಾರಾಟ ಮಾಡೋದು? ನಾನು ನಿಮ್ಮ ಇಲ್ಲ ಇಲ್ಲ ಮಾರಾಟ ಮಾಡೋದಿಲ್ಲ, ಇದು ತೋಟನೇ ಮಾಡೋದು. ಎಂತಿಷ್ಟು ಹೇಳಿ. ಹ್ಮ್, ನಾ ಭಟ್ರ ಕೆಲಸ ಅಂತ ಹೇಳಿದ್ರೆ ಅಡಿಗೆ ಮಾಡೋದು, ದೇವ್ರ ಪೂಜೆ ಮಾತ್ರ. ಪೂಜೆ ಮಾತ್ರ? ಪೂಜೆ ಮಾತ್ರ. ಪೂಜೆ ಮಾಡೋದು ಅಂದ್ರೆ ದೇವಸ್ಥಾನದಲ್ಲಿ? ಹೌದು, ದೇವಸ್ಥಾನ. ಹೌದು, ಖಾಸಗಿ ದೇವಸ್ಥಾನ ಅವ್ರದ್ದೇ, ಖಾಸಗಿ ಇರ್ತದೆ. ಹಾ, ಸಂತ ದೇವಸ್ಥಾನ ಅವ್ರದ್ದಲ್ಲಿ, ಅವರಲ್ಲಿ ಕೆಲಸ ಮಾಡೋದು. ಅಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರು ತಮ್ಮ ಮನೆಯಲ್ಲಿ ಇದ್ದಂತ ದೇವಸ್ಥಾನ ಒಂದೇ ಮನೆಯಲ್ಲಿ ಮಾಡೋದು ಅಥವಾ ಹಿಂಗೆ ಬೇರೆ ಬೇರೆ? ಇಲ್ಲ ಇಲ್ಲ, ಒಂದು ಒಂದರಲ್ಲಿ ಹೋಗಾಕ, ಹೊರಗೆಲ್ಲ ಒಟ್ಟು ಇರೋದಿಲ್ಲ, ಒಂದೇ ಕಡೆ. ಅವ್ರಿಗೆ ಟೈಮಿಂಗ್ನಲ್ಲಿ ಮೂರು ಸಲ ಹೋಗುದು, ಮೂರು ಸಲ ಪೂಜೆ ಡ್ಯೂಟಿ ಮಾಡುದು, ಮತ್ತೆ ನಮ್ಮ ಕೆಲಸ ಮುಕ್ತಾಯ ಆದ್ಕೊಳ್ಳಿ, ನಾವು ನಮ್ಮ ಡ್ಯೂಟಿ ಬರೋದು ಅಷ್ಟೇ. ದಿನ ಮೂರು ಸಲ ಪೂಜೆ ಮಾಡಬೇಕು, ಒಂದೊಂದು ತಾಸು ಹಿಡಿಯುತ್ತಾ? ಒಂದೊಂದು ತಾಸು ಅಷ್ಟೇ. ತ್ರಿಕಾಲ ಪೂಜೆ ಹೇಳ್ತಾರೆ ಅದು. ತ್ರಿಕಾಲ ಪೂಜೆ ಪ್ರತಿ ವರ್ಷ ವರ್ಷಾನುಗಟ್ಟಲೆ? ಹೌದು, ಪ್ರತಿದಿನ. ಹೌದು, ಡೈಲಿ ಒಂದು ದಿವಸ ತಪ್ಪಲಿಕ್ಕಾಗುದಿಲ್ಲ, ಮಾಡಲೇಬೇಕು. ಹೌದಲ್ಲ, ಅಂತ ಮನೆಗಳು ಜಾಸ್ತಿ ಇದಾವೆ ಮುಂಬೈಯಲ್ಲಿ? ಮುಂಬೈಯಲ್ಲಿ ಸರ್ ಇದಾವೆ, ಅಲ್ಲಲ್ಲಿ ಅಂತ ಹೇಳಿದ್ರೆ ಒಂದು 30-40 ಇದಾವೆ. ಖಾಸಗಿ ಅದು, ಖಾಸಗಿ ಸಂಸ್ಥೆ ಅದು. ಅದೇ ಖಾಸಗಿ. ಮತ್ತೆ ಈಗ ಬಿಟ್ಟು ಬಂದಿರಿ, ಮತ್ತೆ ಬರ್ರಿ ಅಂತ ಕರೆದಿದ್ದಾರೆ. ನಾ ಹೇಳಿದ್ದೇನೆ, ಸ್ವಲ್ಪ ಕೊರೋನಾ ನಿಮಿತ್ತ ಸ್ವಲ್ಪ ನಮಗೆ ಹೆದರಿಕೆ ಆಗ್ತದೆ, ಮಗಳು ಬೈ ಹೋಗಿದ್ ಬೇಡ ಹೇಳಿದ್ರು ತುರ್ತ, ಅದಕ್ಕಾಗಿ ಹೋಗ್ಲಿಲ್ಲ. ಅವಕಾಶ ಸಿಕ್ಕಿದ್ರೆ ಹೋಗ್ತೇನೆ, ಹಾಗೇನಿಲ್ಲ. ಈ ಅವಕಾಶ ಸಿಕ್ಕಿದ್ರೆ. ಎಷ್ಟು ಕೊಡ್ತಿದ್ರು ನಿಮ್ಗೆ ಅವರು ಅಲ್ಲಿ? 15,000-20,000 ಬರ್ತಿದ್ದ ಆದಾಯ. ಇರ್ಲಿಕ್ಕೆ ರೂಮ್ ಅವ್ರಿಗೆ ಕೊಡ್ತಿದ್ರು, ರೂಮ್ ಎಲ್ಲ ವ್ಯವಸ್ಥೆ ಅವ್ರದ್ದೇ, ಫುಲ್ ಫೆಸಿಲಿಟಿ. ನೀವು ಕುಟುಂಬ ಸಮೇತ ಹೋಗಿದ್ದಲ್ಲ? ಇಲ್ಲ, ನಾವು ಇಬ್ರು ಮೊದಲ ಇಬ್ರು ಹೋಗಿದ್ರು, ಆಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಹುಡುಗನ್ ಕಾಲೇಜ್ ಮುರುಡೇಶ್ವರ, ಹುಡುಗಿ ಬೆಂಗಳೂರು, ಇದು ಪ್ರಾಬ್ಲಮ್ ಹಾಕೊಂಡು ನಾನು ಅಲ್ಲಿ ಒಬ್ಬನೇ ಉಳಿದೆ. ಅಲ್ಲಿ ಅಸಿಸ್ಟೆಂಟ್ ಕೊಟ್ಟಿದ್ದಾರೆ ನಮಗೆ, 4 ಮಂದಿ ಕೊಡ್ತಿದ್ರು. ಅಸಿಸ್ಟೆಂಟ್ಸ್ ಬೇಕು ನಿಮ್ಗೆ? ಹೌದು, 4 ಮಂದಿ ಕೊಡ್ತಿದ್ರು. ಯಾತಕ್ಕೆ? ಯಾತಕ್ಕಂದ್ರೆ ಅಲ್ಲಿ ಪೂಜೆ ಹೊತ್ತಿನಲ್ಲಿ ನಾವು ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ, ನಿಯಮ ಇರ್ತದೆ. ಅದಕ್ಕೆ ನಿಯಮದ ಪ್ರಕಾರ ಹೊರಗೆ ಹೋಗಿ ನಾವು 3 ಮಂದಿ ಕೆಲಸಕ್ಕೆ ಬೇಕಾಗ್ತದೆ. ನಾವು ದೇವ್ರ ಪಾತ್ರ ತಿಕ್ಕೊಳ್ಳೋದೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ಅವ್ರು ಬೇರೆಯವರೇ ತಿಕ್ಕೊಡ್ಬೇಕು, ನಿಯಮ ಇರ್ತದೆ. ಹಾ, ಪೂಜೆ ಕರೆಕ್ಟ್ ಟೈಮ್ನಲ್ಲಿ ಆಗ್ಬೇಕು, ಅಲ್ಲ ಟೈಮಿಂಗ್ ಇರ್ತದೆ ಅದಕ್ಕೆ. ಹಾ, ಸಿಕ್ಕಾಪಟ್ಟೆ ಮಾಡಿ ಆಗುದಿಲ್ಲ. ಮತ್ತೆ ಅಸಿಸ್ಟೆಂಟ್ಸ್ಗೆ ಅವರೇ ದುಡ್ಡು ಕೊಡೋದು? ಅವರೇ ಕೊಡ್ತಾರೆ, ಕಂಪನಿಯಿಂದ ಬರ್ತದೆ ದೇವಸ್ಥಾನ ಅದು. ಕಂಪನಿಯಲ್ಲಿ? ಕಂಪನಿಯಲ್ಲಿ ದೇವಸ್ಥಾನ ಅದು. ಅವ್ರಿಗೂ ಕೂಡ ಅಲ್ಲೇ ಉಳ್ಕೊಳ್ಳಕ್ಕೆ ಅವಕಾಶ ಇತ್ತಾ? ಹೌದು, ಅವ್ರ ಮನೆ ಇದೆಯಲ್ಲ, ಊರಿನವರೇ ಅವರು, ಆ ಏರಿಯಾದವರೇ ಅವರು, ಹತ್ತಿರದವರೇ. ದಿನ ಆ ಟೈಮಿಗೆ ಬರ್ತಿದ್ರು ಅಲ್ಲ? ಹೌದೌದು, ಮಹಾರಾಷ್ಟ್ರನವರು, ಮಹಾರಾಷ್ಟ್ರ ಜನ. ಅಲ್ಲೇ ಅಲ್ಲೇ ಮನೆ, ಹತ್ತಿರ ಮನೆ, ದೇವಸ್ಥಾನ ಹತ್ತಿರದಲ್ಲೇ ಮನೆ. ಮಕ್ಕಳು ಓದಿದ್ರು ಚೆನ್ನಾಗ ಅಥವಾ ಈ ರೀತಿ ಭಟ್ರ ಕೆಲಸ ಮಾಡ್ಕೊಂತ? ನಮ್ಮ ಕೆಲಸ ನನಗೆ ಕಾಣೋದಕ್ಕೆ ರೈತರ ಕೆಲಸ, ಅದು ರೈತರಿಗೆ ಗೊತ್ತು. ಅದಕ್ಕಾಗಿ ನಾನು ಮಾಡೋದು ಸಾಕು, ಮಕ್ಕಳು ಒಳ್ಳೇದಾಗಬೇಕು ಹೇಳಿ. ಬಹಳ ಕಷ್ಟ ಇದೆ, ಕಷ್ಟ ಮಾಡಲಿಕ್ಕೆ ಈ ಜನರ ಹತ್ರ ಏನಂದ್ರೆ ಜನ ಸಿಗುವುದಿಲ್ಲ, ಇಲ್ಲಿ ಹಣ ಕೊಟ್ಟರು ಜನ ಸಿಗೋದು ಕಷ್ಟ. ಅಂಥದ್ರಲ್ಲಿ ನಮ್ಮ ಮಕ್ಕಳಿಗೆ ಹೇಳಿದ್ದೇನೆ, ಆದಷ್ಟು ಇದು ಮಾಡಿ, ಅಂದರೆ ಕಲ್ತ್ಕೊಂಡ್ರು ನೀವು ಒಳ್ಳೇದಾದ್ರೂ ಒಳ್ಳೇದು. ಹೀಗೆ ಸ್ವತಂತ್ರ ಅವರತ್ರ ನಿಲ್ಲಿಕ್ಕೆ ಆಗ್ತದೆ. ಇದಂತ ಹೇಳಿದ್ರೆ ಯಾವಾಗಲೂ ಪರತಂತ್ರನೇ ಇದು. ಇದು ಹೇಗೆ ಹೇಳ್ತೀವಿ? ಹೌದು, ನಮಗೂ ಪರತಂತ್ರ ಆಗ್ತದೆ ಹೇಳಿ. ಮಧ್ಯದಲ್ಲಿ ಬೆಳೆ ನಾಶ ಆಗ್ತದೆ, ಒಂದೊಂದ್ಸಲ ಕೈ ಕೊಟ್ಬಿಡ್ತದೆ, ಆವಾಗ ಇದ್ರ ಮೇಲೆ ಡಿಪೆಂಡ್ ಹೆಂಗೆ ಹೇಳೋದು ನಾವು? ಇದೆಲ್ಲ ಸಮಸ್ಯೆ ಬರ್ತದೆ, ಕ್ಲೈಮೇಟ್ ಇದ್ಕೊಳಿಸ್ಬಿಡ್ತದೆ. ಇದ್ದಾಗ ಮತ್ತೆ ರೈತರ ಕಷ್ಟ ನಿಮಗೆಲ್ಲ ಗೊತ್ತಲ್ಲ, ತಕ್ಕ ಮಟ್ಟಿಗೆ ಗೊತ್ತು ಸರ್. ನೀವು ಅನುಭವಿಸಿದ್ರಿ? ಹೌದು, ನಾವು ಅಂದ್ರೆ ಈಗ 65 ವರ್ಷ ಆಯ್ತು ನಂದು. ನಿಮಗೆ? ಹೌದು, ಇದರಲ್ಲೇ ಇದೆ ನಾನು. ಹಾಗಾಗಿ ನಮ್ಮ ಹಿರಿಯರು ಹಾಗೆ, ಹಿರಿಯರಾದ್ರೂ ನಮ್ದು ವಂಶ ಅಂತಾರಲ್ಲ, ಪೀಡಿಯಿಂದ ಬಂದದ್ದು, ನಾವು ಹಾಗೆ ಮಾಡ್ಕೊಂಡೇ ಹೋಗ್ತಾ ಇದ್ದಾಗುತ್ತೆ. ಭೂಮಿಯನ್ನು ಉಳುಮೆ ಮಾಡಿಲ್ಲ? ಭೂಮಿ ಉಳುಮೆ ಮಾಡಿಲ್ಲ, ನೀವೇ ಮಾಡಿದ್ದು ಫಸ್ಟ್? ಹೌದು. ಹಾಗಾಗಿ ಕೃಷಿಗೆ ಬಂದಿದ್ದು ನೀವು ಒಳ್ಳೇದಾಯ್ತು, ಯಾಕಂದ್ರೆ ಇಲ್ಲೇನು ಕಷ್ಟ ಅದನ್ನು ಗೊತ್ತಾಯ್ತು. ಹೌದು. ಮತ್ತೆ ಒಟ್ಟಾರೆ ಏನು ಹೇಳ್ತೀರಿ ಇವತ್ತಿನ ಕೃಷಿ ರೈತರು ನೋಡಿದಾಗ? ಅದೆಲ್ಲ ಅವ್ರಿಗೆ ಏನು ಹೇಳೋದು, ಕೃಷಿ ರೈತರು ನೋಡಿದಾಗ ಕಷ್ಟ ಇದೆ ಅಂತ ಕಾಣ್ತದೆ. ಶ್ರಮ ಪಡಬೇಕು, ಶ್ರಮ ಪಟ್ಟರೆ ಶ್ರಮ ತಕ್ಕ ಫಲ ಸಿಗ್ತದೆ ಅಷ್ಟೇ, ಮತ್ತೇನಿಲ್ಲ. ಮತ್ತೆ ಚೆನ್ನಾಗಿ ಮಾಡ್ಕೊಂಡವರು ಇದ್ದಾರೆ?